ಸುಯೋಧನ ಕೃಷ್ಣ, ನಡೆದು ಹೋದ ಸಂಗತಿಗೆ ನಾನು ಜವಾಬ್ದಾರನಿಲ್ಲ. ಹೋಗಲೇಬೇಡ. ಆದರೆ ಆಡುವ ಮಾತೊಂದಿದೆ, ಅದನ್ನ ಆಡ್ಲಿಕ್ಕೆ ಅಂತಲೇ ನಾನು ಬಂದವ. ಏನು ಅದು ವಿಷಯ? ಆದರ ಪಾಂಡು ಸುತನು ಮೇದಿನಿಯನು ಸೋದರು ಆದಿಗಲಿ ನಿನಗೆ ಬೇಡ ಭಾಷೆ ಸರಿಯಾದು ವರಗಿಸಿದ್ದ ಪಾಂಡವರಿಗೂ ನಿನಗೂ ದ್ಯೂತ್ ನಡೆದಿರೋದು ಲೋಕಕ್ಕೆ ಗೊತ್ತಿರುವಂತಹ ಮಾತು. ಅಲ್ಲಿ ನಡೆದಿರುವಂತಹ ಭಾಷೆ, ಆ ಭಾಷೆಯನ್ನು ತೀರಿಸಿರುವಂತಹ ರೀತಿ ನೀತಿ ಇವೆಲ್ಲವೂ ಭೀಷ್ಮರಿಗೆ ಒಪ್ಪಿಗೆ ಆದಂತಹ ವಿಚಾರ. ಈ ಸಂದರ್ಭದಲ್ಲಿ ನಿನ್ನೊಡನೆ ಒಟ್ಟಾಗಿ ಬದುಕನ್ನು ಸಾಗಿಸುವಂತಹ ಇಚ್ಛೆಯನ್ನ ಪಾಂಡವರು ಹೊಂದಿದ್ದಾರೆ. ಅದಕ್ಕೆ ಅವರು ಮಾಡಿರುವಂತಹ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿ ಈಗ ಅವರು ನಿನ್ನೊಡನೆ ಅರ್ಧ ರಾಜ್ಯವನ್ನು ಕೇಳುವಂತಹ ಅಪೇಕ್ಷೆಯಲ್ಲಿದ್ದಾರೆ. ಆದರೆ ಒಂದು ಸಂಗತಿ ಉಂಟಯ್ಯ, ನೀನು ಮಾಡಿರುವಂತಹ ಅಪರಾಧಗಳಿದ್ದಾವೆ ಎನ್ನುವಂತಹ ಭಾವ ನಿನ್ನಲ್ಲೇನಾದರೂ ಇದ್ರೆ ಅವೆಲ್ಲವನ್ನೂ ಧರ್ಮರಾಜ ಕ್ಷಮ್ಯ ಅಂತ ಕ್ಷಮಿಸಿದ್ದಾನೆ. ಆ ಕಾರಣವಾಗಿ ನೀನು ಸಂಕೋಚ ಪಡುವಂತಹ ಅಗತ್ಯ ಇಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲೂ ನೀವು ಸುಖವಾಗಿ ಸಮೃದ್ಧಿಯಿಂದ ರಾಜ್ಯವಾಳಬೇಕು ಎನ್ನುವಂತಹ ಅಪೇಕ್ಷೆ ಎಲ್ಲರದ್ದು ಇದೆಯಪ್ಪ. ಕೃಷ್ಣ, ಈ ವಿಚಾರದಲ್ಲಿಯೇ ನನಗೂ ಪಾಂಡವರಿಗೂ ವೈರ ಅನ್ನುವುದು ಉಂಟಾಗಿದ್ದು. ಆಡಿದ ಮಾತನ್ನ ಪೂರ್ತಿಯಾಗಿ ಪೂರೈಸಿದ್ದಾರೆ ಎನ್ನುವಲ್ಲಿ ಅನುಮಾನ ಇಲ್ಲದೆ ಹೋದರೆ ವಿರಾಟನ ಮನೆಯಲ್ಲಿ ಇರಬೇಕಿತ್ತೋ? ಮೊನ್ನೆ ಸಂಜೆಯಲ್ಲಿಯೇ ಹೇಳಿದ್ದಾರೆ, ಪಾಂಡವರನ್ನ ನಾನು ಕಾಣಬೇಕು ಎಂತ. ಆದರೆ ಯಮನಾಲಯದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ ಎನ್ನುವುದನ್ನ ಹೋಗಲಿ ಬಿಡು. ನಿನ್ನ ಬರುವಿಕೆಯಿಂದ ನನ್ನ ಮನಸ್ಸು ಅರಳುತ್ತದೆ ಅಂತ ಭಾವಿಸಿದ್ದೆ. ಆದರೆ ನಿನ್ನ ಆಗಮನ ನನ್ನನ್ನ ಕೆರಳಿಸಿದೆ. ಪಾಂಡವರಿಗಾಗಿ ಅರ್ಧ ರಾಜ್ಯವನ್ನ ಕೇಳುತ್ತಿದ್ದೀಯ? ಸರ್ವತಾ ಸಾಧ್ಯವಿಲ್ಲ. ಕೇಳಿದಿರ ಇವನ ಮಾತುಗಳನ್ನ? ಧರ್ಮರಾಜ ತಾನೇ ಸ್ವತಃ ಬಂದು ಇಲ್ಲಿ ನಮ್ಮ ಕಾಲಿಗೆ ಎರಗುವ ಮೂಲಕವಾಗಿ ನಾನು ಪ್ರೀತಿಯಿಂದ ಇರ್ತೇನೆ ಅಂತ ಹೇಳಿದ್ದರೆ ಅದನ್ನು ಯೋಚಿಸಬಹುದಿತ್ತೇನು? ಅದನ್ನು ಬಿಟ್ಟು ಇಲ್ಲಿ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಕಳುಹಿತ್ತು ಯಾರನ್ನ? ಈ ನಾರಿ ಚೋರನನ್ನ ಅಲ್ಲವೇ? ಆದ ಕಾರಣದಿಂದಾಗಿ ಸರ್ವತಾ ಇವ ಕೇಳಿದ ಭೂಮಿಯನ್ನು ಕೊಡಲಾರೆ. ಕೃಷ್ಣ, ಕೊಡಲಿಕ್ಕಿಲ್ಲ ಪಾಂಡವರಿಗೆ ಭೂಮಿಯನ್ನು. ಸುಯೋಧನ, ಏನು ಆವೇಶದಿಂದ ಆಡಿದ ಮಾತುಗಳನ್ನು ಲೆಕ್ಕಕ್ಕೆ ಹಿಡ್ಕೊಳ್ಬಾರ್ದು. ಸಮಾಧಾನದಿಂದ ಆಡಿರುವಂತಹ ಮಾತು ಪ್ರಯೋಜನಕ್ಕೆ ಬರ್ತವೆ. ಅದಕ್ಕೆ ಸಮಾಧಾನದಲ್ಲಿ ನಿನಗೆ ಹೇಳ್ತಾ ಇದ್ದೇನೆ, ಈ ಭೂಮಿಗೋಸ್ಕರ ನಡೆಯ ಬೇಡ ಕೃತ ಅಂತ ನಲ್ಲಿಗೆ ನಡೆಯ ಬೇಡ ಕೃತ ಅಂತ ನಲ್ಲಿಗೆ ಕೊಡು ಕುಶ ಸ್ಥಳ ವರ ವೃತ ಸ್ಥಳ ವಾರಣಾವತವ ಬಿಡು ಬಿಡಲವು ಆವಂತಿ ನಗರವ ಒಡನೆ ಚಕ್ರ ಪ್ರಸ್ಥ ಪುರವನು ಸಘ ಮಿಡುಕದೆ ಧರ್ಮ ಜಯ ಸಾಮದೊಳೆಂದ ಅಸುರಾರಿ ಆ ಸುಯೋಧನ, ಬದುಕು ಬಹಳ ಪ್ರಾಮುಖ್ಯವಾದದ್ದು. ಬದುಕಿಗೋಸ್ಕರವಾಗಿ ಈ ಭೂಮಿ ಇರಬೇಕೇ ವಿನಃ ಭೂಮಿಗೋಸ್ಕರವಾಗಿ ಬದುಕು ಆಗಬಾರ್ದಪ್ಪ. ಈ ಭೂಮಿಗೋಸ್ಕರವಾಗಿ ನೀನು ಕೃತಾಂತನಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಡ, ಅದು ಒಳ್ಳೆಯದು ಅಲ್ಲ. ಪಾಂಡವರು ಇಷ್ಟರ ಮಟ್ಟಿಗೆ ಕೇಳ್ತಾರೆ, ಇಂದ್ರಪ್ರಸ್ಥ, ಶುಕ್ರಪ್ರಸ್ಥ, ವಾರಣಾವತಿ, ಆವಂತಿ, ಈ ಮೊದಲಾಗಿರುವಂತಹ 5 ಊರುಗಳನ್ನು ನೀನು ಕೊಟ್ಟರು ಸಮಾಧಾನದಿಂದ ಜೀವನವನ್ನು ಸಾಗಿಸುತ್ತೇವೆ ಎನ್ನುವಂತಹ ಅಭಿಪ್ರಾಯ ಇದೆ. ಹಾಗಾಗಿ ನೀನು ಒಪ್ಪಿಕೋ ಈ ವಿಷಯವನ್ನು. ಓಹೋ, ಅರ್ಧ ರಾಜ್ಯ ಅಲ್ಲದಿದ್ದರೆ 5 ಊರು, ಹೆಸರಿಸುವವನು ನೀನು, ಇದು ಸಲುಗೆ ಹೆಚ್ಚಾಯಿತು. ನಡೆಯಲು ಮುರಾರೇ